आपकी बातें सुनता हूं, आपके लिए सोचता हूं, आपके सुझाव देखता हूं, उसी से मेरे विचारों की एक दौड़ शुरू हो जाती है जो आकाशवाणी के माध्यम से आपके पास पहुंचती है। ಬೆಚ್ಚ ಬಿಡು ನೆಚ್ಚ ನೆಡು ಕೆಚ್ಚೆದೆಯವಿಯಲ್ಲಿ ಸೆರೆಯ ಹರಿ ಹರಿಯ ನೀರಿ ಹುಟ್ಟಳಿಸು ಹುಡಿಯಲ್ಲಿ ನಾನಳಿವೆ ನೀನಳಿವೆ ನಮ್ಮೆಲುಗುಗಳ ಮೇಲೆ ಮೂಡುವುದು ಮೂಡುವುದು ನವ ಭಾರತದಲ್ಲಿ ಮುಂದೆ ನಡೆ ಮುಂದೆ ನಡೆ ನುಗ್ಗಿ ನಡೆ ಮುಂದೆ. ಕುವೆಂಪು ವಿರಚಿತ ಗೀತೆಯನ್ನ ವೃಂದಗಾನದಲ್ಲಿ ಕೇಳಿದಿರಿ. ಇಲ್ಲಿಗೆ

ಪ್ರಾರಂಭದಲ್ಲಿ ಈ ಸುಗಂಧರಾಜ ಬೆಳೆಯ ಒಂದು ಮಹತ್ವದ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ. ನಮಸ್ಕಾರ. ಆಕ್ಚುಲಿ ಈಗ ಸುಗಂಧರಾಜ ಬಗ್ಗೆ ತಾವು ಈಗಾಗಲೇ ಹೇಳಿದ್ರಿ, ಇದಕ್ಕೆ ಸುಗಂಧ ರಾಜ ಅಂತ ಹೇಳ್ತೀವಿ, ಅಂದ್ರೆ ಹೂಗಳಲ್ಲೇ ರಾಜ, ಅಷ್ಟು ಸುಗಂಧ ದ್ರವ್ಯವನ್ನು ಹೊಂದಿರತಕ್ಕಂತಹ ಒಂದು ಪುಷ್ಪ. ಈ ಹೂವನ್ನ ಎರಡು ರೀತಿಯಾಗಿ ನಾವು ಉಪಯೋಗ ಮಾಡ್ತೀವಿ. ಒಂದನೇದ್ದು ಬಿಡಿ ಹೂಗಳನ್ನ ಈ ಮಾಲೆ ಮಾಡಲಿಕ್ಕೆ, ವೇಣಿ ತಯಾರು ಮಾಡಲಿಕ್ಕೆ, ದೇವರಿಗೆ ಅರ್ಚನೆ ಮಾಡಲಿಕ್ಕೆ ಇತ್ಯಾದಿಯಾಗಿ ಸಾಕಷ್ಟು ಬಳಕೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ದಂಟು ಸಹಿತ ಕತ್ತರಿಸಿದಂತಹ ಹೂಗಳನ್ನ ಈ ಪುಷ್ಪಗುಚ್ಛ ತಯಾರು ಮಾಡಲಿಕ್ಕೆ ಮತ್ತು ಹೂದಾನೆಯಲ್ಲಿ ಜೋಡಿಸಿಡಲಿಕ್ಕೆ ಇತ್ಯಾದಿಯಾಗಿ ಬಳಸ್ತಾರೆ. ಇದಲ್ದೇನೆ ನೀವು ಹೇಳ್ದಂಗೆ ಈ ಬಿಡಿ ಹೂಗಳಿಂದ ಈ ಸುಗಂಧ ದ್ರವ್ಯವನ್ನು ತೆಗೆದು ಅದನ್ನು ಮಾರುಕಟ್ಟೆ ಮಾಡಿದ್ರೆ ಬಹಳಷ್ಟು ಲಾಭ ಇದೆ. ಈ ರೀತಿಯಾಗಿ ನಾವು ಸುಗಂಧ ರಾಜವನ್ನು ಬೇಸಾಯ ಮಾಡಬೇಕು. ಇದಕ್ಕೆ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಇರತಕ್ಕಂಥ ಒಂದು ಹೂ. ಇನ್ನು ಈ ಸುಗಂಧ ದ್ರವ್ಯವನ್ನು ಈ ಸೌಂದರ್ಯವರ್ಧಕ ಸಾಧನಗಳಲ್ಲಿ ಕೇಶತೈಲ, ಅಗರಬತ್ತಿ, ಸಾಬೂನು, ಅತ್ತರು ಇತ್ಯಾದಿ ಪದಾರ್ಥಗಳಲ್ಲಿ ಬಳಸಲಿಕ್ಕೆ ಉಪಯೋಗಿಸ್ತಾರೆ. ಅದಕ್ಕಾಗಿಯೇ ವಾಣಿಜ್ಯ ಮಟ್ಟದಲ್ಲಿ ನೀವು ಹೇಳ್ದಂಗೆ ಈ ರೈತರು ಹೆಚ್ಚಾಗಿ ಈ ಒಂದು ಪುಷ್ಪ ಬೆಳೆಯನ್ನು ಬೆಳೆಸಲಿಕ್ಕೆ ಆಸಕ್ತಿ ತೋರಿದ್ದಾರೆ, ಬೆಳೆಸ್ತಾ ಇದ್ದಾರೆ, ಲಾಭವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಸುಗಂಧರಾಜ ಬೆಳೆಗೆ ಹವಾಮಾನ ಹೇಗಿದ್ರೆ ಒಳ್ಳೆಯದು ಅಂತೀರಿ? ಇದನ್ನು ಎಲ್ಲ ಹವಾಮಾನದಲ್ಲಿ ಬೆಳೆಯಬಹುದು. ನಾನು ಈಗಾಗಲೇ ಹೇಳಿದೆ, ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಇದನ್ನು ಬೆಳೆಸ್ತಾ ಇದ್ದಾರೆ. ಆ ರೀತಿಯಾಗಿ ಇದನ್ನು ಎಲ್ಲ ಹವಾಮಾನದಲ್ಲಿ ಬೆಳೆಯಬಹುದಾದರೂ ಕೂಡ ಉಷ್ಣ ಹಾಗೂ ಸಮಶೀತೋಷ್ಣ ವಲಯ ಅಂದರೆ ನಮ್ಮ ಈ ಕರ್ನಾಟಕದ ಭಾಗ, ಇದರಲ್ಲಿ ಚೆನ್ನಾಗಿ ನಾವು ಬೆಳೆಯಬಹುದು. ಉಷ್ಣಾಂಶ 20-35 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಬಹಳ ಉತ್ತಮ. ಇನ್ನು ಬಹಳಷ್ಟು ಉಷ್ಣಾಂಶ 40 ಮೇಲೆ ಹೋದರೆ ಸ್ವಲ್ಪ ಹೂ ಇಳುವರಿಯಲ್ಲಿ ಮತ್ತು ಗುಣಮಟ್ಟದಲ್ಲಿ ತೊಂದರೆ ಬರ್ತದೆ. ಆರ್ದ್ರತೆಯಿಂದ ಕೂಡಿದಂಥ ಹವಾಮಾನ ಇದಕ್ಕೆ ಒಳ್ಳೆಯದು. ಹಾಗಾಗಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇದರ ಪುಷ್ಪ ಬೇಸಾಯವನ್ನು ಮಾಡಲಿಕ್ಕೆ ಬರ್ತದೆ. ಇನ್ನು ಈ ಸುಗಂಧರಾಜ ಒಂದು ಹೂವಿನ ಬೇಸಾಯಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೆಯದು ಅಂತೀರಿ? ಇದು ಎಲ್ಲ ಥರದ ಮಣ್ಣಿನಲ್ಲಿ ಬೆಳೆಯಬಹುದು. ಆದರೆ ನೀರು ಬಸಿದು ಹೋಗುವಂಥ ಫಲವತ್ತಾದಂಥ ಮರಳು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ಬಹಳ ಅತಿ ಉತ್ತಮವಾದಂಥ ಒಂದು ಮಣ್ಣು. ಇನ್ನು ರಸಸಾರ ಅದು 6.5-7.5 ಇದ್ದರೆ ಉತ್ತಮ. ಅಂದರೆ ನಾವು ನ್ಯೂಟ್ರಲ್ ಅಂತ ಹೇಳ್ತೀವಲ್ಲ, ತಟಸ್ಥ ರಸಸಾರ ಇದ್ದರೆ ಇದು ಒಳ್ಳೆಯದು. ಇನ್ನು ನಾವು ಮರಳು ಭೂಮಿಯಲ್ಲಿ ಕೂಡ ಇದನ್ನು ಬೆಳೀಬಹುದು. ಆದರೆ ಮರಳು ಭೂಮಿಯಲ್ಲಿ ಬೆಳೆದವಾಗ ಭೂಮಿಗೆ ಅಧಿಕ ಪ್ರಮಾಣದಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಹಾಕಬೇಕು, ಕೊಟ್ಟಿಗೆ ಗೊಬ್ಬರವನ್ನು ಜಾಸ್ತಿ ಬಳಸಬೇಕು ಇನ್ನು ಈ ಬೆಳೆಗೆ ಅತಿ ಹೆಚ್ಚು ನೀರು ನಿಲ್ಲಬಾರದು. ಹಾಗಾಗಿ ನಾವು ಬೋದು ಕಾಲುವೆ ವಿಧಾನ, ರಿಜ್ ಅಂಡ್ ಫರೋ ಅಂತ ಏನು ಹೇಳ್ತೀವಲ್ಲ, ಆ ವಿಧಾನದಲ್ಲಿ ನಾವು ನಾಟಿ ಮಾಡಬೇಕು. ಇತ್ತೀಚೆಗೆ ಕೆಲವು ರೈತರು ಏನ್ ಮಾಡ್ತಾ ಇದ್ದಾರೆ, ಈ ಏರು ಮಡಿ ಪದ್ಧತಿಯಲ್ಲಿ ಕೂಡ ಇದನ್ನ ನಾಟಿ ಮಾಡ್ತಾ ಇದ್ದಾರೆ. ನಾವು ಏರು ಮಡಿ ಮಾಡಿದಾಗ ನಾವು ಡ್ರಿಪ್ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡಬೇಕು. ಅಂದ್ರೆ ಏರು ಮಡಿ ವಿಧಾನವನ್ನು ಮಾಡಿಕೊಂಡ್ರೆ ಅಲ್ಲಿ ನೀರು ನಿಲ್ಲುವಂತ ಸಮಸ್ಯೆ ಕೂಡ ಇರೋದಿಲ್ಲ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕಾಗ್ತದೆ, ಸಮರ್ಪಕವಾಗಿ ಅಳವಡಿಸಿಕೊಳ್ಬಹುದು. ಇನ್ನು ಬೇಸಾಯ ಕ್ರಮಗಳಿಗೆ ಬಂದ್ರೆ, ನಾವು ಈ ಸುಗಂಧರಾಜ ಹೂವಿನ ಬೆಳೆಯ ಬೇಸಾಯಕ್ಕೆ ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತೆ ನಾಟಿಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಅಂತೀರಿ? ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಕಳೆ ಕಸಗಳನ್ನು ಆರಿಸಿ ತೆಗಿಬೇಕು, ಭೂಮಿಯನ್ನ ಸಮ ಮಾಡಬೇಕು. ಅದ ನಂತರ ಎಕರೆಗೆ ಶಿಫಾರಸು ಮಾಡಿದಂತಹ ಕೊಟ್ಟಿಗೆ ಗೊಬ್ಬರ 10-12 ಟನ್ ಹಾಗೂ ಶಿಫಾರಸು ಮಾಡಿದಂತಹ ಅರ್ಧದಷ್ಟು ಸಾರಜನಕ, ಪೂರ್ತಿ ರಂಜಕ ಹಾಗೂ ಪೊಟ್ಯಾಶ್ ಸತ್ವಗಳನ್ನ ಮಣ್ಣಿಗೆ ಸೇರಿಸಬೇಕು. ಇನ್ನು ಈ ಬೆಳೆಗೆ ಸಿಂಗಲ್ಸ್ ತಳಿ ಅಂತ ಹೇಳಿದ್ವಿ, ಇದರಲ್ಲಿ ಎರಡು ತಳಿಗಳು ಬರ್ತವೆ. ಸಿಂಗಲ್ಸ್ ತಳಿಗಳನ್ನ ನಾವು ಬಿಡಿ ಹೂವಿಗೆ ಉಪಯೋಗಿಸ್ತೀವಿ. ಅಂದ್ರೆ ಒಂದು ಸುತ್ತಿನ ದಳ ಇರತಕ್ಕಂತಹ ತಳಿಗಳನ್ನ ಸಿಂಗಲ್ಸ್ ಅಂತ ಹೇಳ್ತೀವಿ. ಅವುಗಳನ್ನ ನಾವು ಬಿಡಿ ಹೂವಾಗಿ ಉಪಯೋಗಿಸ್ತೀವಿ. ಅದಕ್ಕೆ ಎಕರೆಗೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 20 ಕೆಜಿ ಪೊಟ್ಯಾಶ್ ಇದನ್ನು ಶಿಫಾರಸು ಮಾಡಲಾಗಿದೆ. ಇನ್ನು ಡಬಲ್ಸ್ ತಳಿಗೆ ಅಂದ್ರೆ 2-3 ಸುತ್ತು ಅದಕ್ಕಿಂತ ಹೆಚ್ಚು ಸುತ್ತು ಇರತಕ್ಕಂತಹ ಈ ದಂಟು ಸಹಿತ ಕತ್ತರಿಸಿದ ಹೂಗಳನ್ನ ಉಪಯೋಗಿಸಲಿಕ್ಕೆ ಬರತಕ್ಕಂಥ ತಳಿಗಳಿಗೆ ಸಾರಜನಕ 80 ಕೆಜಿ, 60 ಕೆಜಿ ರಂಜಕ, 60 ಕೆಜಿ ಪೊಟ್ಯಾಶ್ ಪ್ರತಿ ಎಕರೆಗೆ ಇದು ಇದನ್ನು ಶಿಫಾರಸು ಮಾಡಲಾಗಿದೆ. ಇದರಲ್ಲಿ ಅರ್ಧ ಪ್ರಮಾಣದ ಸಾರಜನಕವನ್ನ ನಾವು ಏನು ಭೂಮಿಯನ್ನು ಸಿದ್ಧತೆ ಮಾಡ್ಕೋತೀವಲ್ಲ ಅಲ್ಲೇನೆ ಹಾಕಿ ಅದ ನಂತರ ನಾವು ಭೂಮಿಯನ್ನ ರಿಜ್ ಅಂಡ್ ಫರೋ ಅಂತ ಏನ್ ಹೇಳಿದ್ವಲ್ಲ, ಬೋದು ಅಥವಾ ಕಾಲುವೆ ವಿಧಾನ ಅದನ್ನ ನಾವು ಮಾಡಬೇಕು. ಇನ್ನು ಬೋದು 30 ಸೆಂಟಿಮೀಟರ್ ಅಂತ ಹೇಳ್ತೀವಿ, ಅಥವಾ 1 ಅಡಿ ಅಂತರದಲ್ಲಿ ನಾವು ಬೋದುಗಳನ್ನ ಮಾಡ್ಕೋಬೇಕು. ಇದು ಬೋದು ಮಡಿ ಪದ್ಧತಿ. ಇನ್ನು ಏರು ಮಡಿ ಪದ್ಧತಿಯಲ್ಲಿ ಕೆಲವು ರೈತರು ಬೆಳೀತಾ ಇದಾರೆ ಅಂತ ಹೇಳಿದೆ, ಅದಕ್ಕಾಗಿ 1 ಮೀಟರ್ ಅಗಲ, ಸರಿ ಸುಮಾರು 1 ಮೀಟರ್ ಅಗಲ, 1 ಅಡಿ ಎತ್ತರ, ಅಥವಾ 3 ಅಡಿ ಅಥವಾ 1 ಅಡಿ ಈ ಪ್ರಮಾಣದಲ್ಲಿ ಕೂಡ ನಾವು ಏರ್ಮಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ 4 ಸಾಲಿನಲ್ಲಿ ನಾವು ಇದನ್ನ ನಾಟಿ ಮಾಡ್ಕೋಬೇಕು. ಅಂದ್ರೆ 1 ಮಡಿಗೆ 4 ಸಾಲು ಹಾಕಬಹುದು. ಈಗ ನಾವು ಬೋದು ಕಾಲು ವಿಧಾನದಲ್ಲಿ 1 ಅಡಿಗೆ ಬೋದು ತಯಾರು ಮಾಡಿ 1 ಅಡಿ ಸಾಲಿಂದ ಸಾಲಿಗೆ 22.5 ಸೆಂಟಿಮೀಟರ್ ಅಂದ್ರೆ 3/4 ಅಡಿ. ಹಾ, 3/4 ಅಡಿ ಅಷ್ಟು ನಾವು ಸಸಿಯಿಂದ ಸಸಿಗೆ ಗಡ್ಡೆಯಿಂದ ಗಡ್ಡೆಗೆ ಒಂದು ಅಂತರವನ್ನು ಕೊಟ್ಟು ಇದನ್ನ ನಾಟಿ ಮಾಡಬಹುದು. ಇನ್ನು ಈ ಉತ್ಕೃಷ್ಟ ಗುಣಮಟ್ಟದ ತಳಿಗಳನ್ನ ಗಡ್ಡೆಗೆ ಉಪಯೋಗಿಸಬೇಕು. ಈ ತಳಿಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ ಆಮೇಲೆ. ಹೌದು, ಹಾಗಾಗಿ ಉತ್ಕೃಷ್ಟ ಗುಣಮಟ್ಟದ ತಳಿಗಳ ಗಡ್ಡೆಗಳನ್ನೇ ನಾಟಿಗೆ ಬಳಸಬೇಕು. ಮತ್ತೆ ದಪ್ಪ ಗಡ್ಡೆಗಳನ್ನ ಬಳಸಬೇಕು. 2-3 ಸೆಂಟಿಮೀಟರ್ ದಪ್ಪ ಇರಬೇಕು, ಅಥವಾ ಇನ್ನು ಹೆಚ್ಚಿನ ದಪ್ಪ ಇದ್ರೆ ಒಳ್ಳೇದು. ಅಂದ್ರೆ ಬೇಗ ನಮಗೆ ಇಳುವರಿ ಬರ್ತದೆ, ಉತ್ಕೃಷ್ಟ ಗುಣಮಟ್ಟ ಬರ್ತದೆ, ಬೆಳವಣಿಗೆ ಬೇಗ ಆಗುತ್ತೆ. ಈ ಗಡ್ಡೆಗಳನ್ನ ಹೆಚ್ಚು ಆಳಕ್ಕೆ ನಾಟಿ ಮಾಡಬಾರದು, ಸ್ವಲ್ಪ ಆಳಕ್ಕೆ ನಾಟಿ ಮಾಡಬೇಕು, ಬೇಗ ಬರ್ತದೆ, ಇಲ್ಲಾಂದ್ರೆ ಗಡ್ಡೆ ಕೊಳೆ ಚಾನ್ಸಸ್ ಇರ್ತದೆ. ನಿಜ. ಇನ್ನು ಎಕರೆಗೆ 3-3.5 ಕ್ವಿಂಟಲ್ ಗಡ್ಡೆ ಬೇಕಾಗ್ತದೆ. ಅದನ್ನ ನಾವು ಸಂಖ್ಯೆಯಲ್ಲಿ ಹೇಳಬೇಕಂದ್ರೆ 50-60 ಸಾವಿರ ಗಡ್ಡೆಗಳು ಬೇಕು, ಗಡ್ಡೆಗಳು 1 ಎಕರೆಗೆ ಬೇಕಾಗ್ತವೆ. ಇನ್ನು ನಾಟಿಗೆ ಯಾವ ಕಾಲ ಸೂಕ್ತ ಅಂತೀರ? ನಾಟಿಗೆ ಸಾಮಾನ್ಯವಾಗಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ತನಕನೂ ನಾಟಿ ಮಾಡಬಹುದು, ಅದು ಒಳ್ಳೆಯ ಕಾಲ. ಮತ್ತೆ ಕೆಲವೊಬ್ರು ಜುಲೈದಿಂದ ಆಗಸ್ಟ್ ವರೆಗೂ ಕೂಡ ಮಾಡ್ತಾರೆ, ಅದು ಕೂಡ ನಡೀತದೆ. ಇನ್ನು ಬೆಂಗಳೂರು ಸುತ್ತಮುತ್ತ ನಾವು ವರ್ಷ ಪೂರ್ತಿ ಮಾಡಬಹುದು. ಅಂದ್ರೆ ಎಲ್ಲಿ ತಂಪಾದ ವಾತಾವರಣ ಇದೆಯೋ ಅಲ್ಲಿ ನಾವು ವರ್ಷ ಪೂರ್ತಿ ಇದನ್ನ ನಾಟಿ ಮಾಡಬಹುದು. ಆದ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಬಹಳ ಒಳ್ಳೆ ಸಮಯ, ಅಂದ್ರೆ ಸ್ವಲ್ಪ ಒಣ ವಾತಾವರಣ ಇರುತ್ತೆ, ಒಣ ವಾತಾವರಣ ಇದ್ರೆ ಚೆನ್ನಾಗಿರ್ತದೆ. ಅಂದ್ರೆ ಅವಾಗ ನೀರಾವರಿ ವ್ಯವಸ್ಥೆ ಇರಬೇಕಾಗುತ್ತೆ, ಇರಬೇಕು. ಅಂತವ್ರು ಮಾತ್ರ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಉಳಿದವರು ಜುಲೈ ಆಗಸ್ಟ್ ನಲ್ಲಿ ಅಥವಾ ನೀರಿನ ಸೌಲಭ್ಯ ಇದ್ದವರು ವರ್ಷ ಪೂರ್ತಿ ಇದನ್ನ ನಾಟಿ ಮಾಡಬಹುದು. ಈಗ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಒಳ್ಳೆ ತಳಿಯ ಗುಣಮಟ್ಟದ ಗಡ್ಡೆಗಳನ್ನೇ ಬಳಸ್ಕೋಬೇಕು ಅಂತ ತಾವು ಹೇಳ್ತಾ ಇದ್ರಿ. ಹೌದು. ಮುಖ್ಯವಾಗಿ ತಳಿಗಳ ಬಗ್ಗೆ ಈ ಸುಗಂಧ ರಾಜ್ಯದಲ್ಲಿ ಯಾವ ರೀತಿ ತಳಿಗಳಿದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರ? ಹೌದು. ಇನ್ನು ನಾನು ಈಗಾಗಲೇ ಹೇಳ್ದಂಗೆ ಇದರಲ್ಲಿ 2 ರೀತಿಯ ತಳಿಗಳು ಬರ್ತವೆ. ಒಂದು ಸಿಂಗಲ್ಸ್, ಅಂದ್ರೆ 1 ಸುತ್ತಿನ ದಳ ಹೊಂದಿರುವ ತುತ್ತೂರಿ ಆಕಾರದಲ್ಲಿ ಇರ್ತವೆ. ಓಹೋ. ಅದು ಬಿಡಿ ಹೂಗಳಿಗಾಗಿ ಇವುಗಳನ್ನ ಬಳಸ್ತಾರೆ. ಇನ್ನು ಮುಖ್ಯವಾಗಿ ಬಹಳಷ್ಟು ಕಡೆ ರೈತರು ಬೆಳೀತಕ್ಕಂತಹ ಒಂದು ತಳಿ ಅಂದ್ರೆ ಮೆಕ್ಸಿಕನ್ ಸಿಂಗಲ್ ಅಂತ ಹೇಳ್ತೀವಿ, ಅದು ಸಾಮಾನ್ಯವಾಗಿ ಲೋಕಲ್ ಅಂತ ಹೇಳ್ತಾರೆ ರೈತರು. ಆ ಲೋಕಲ್ ತಳಿಗಳನ್ನ ಬಳಸ್ತಾ ಇದಾರೆ. ಅದಲ್ಲದೆ ಇತ್ತೀಚೆಗೆ ಸುಧಾರಿತ ತಳಿಗಳು ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ, ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಹೆಸರುಘಟ್ಟ IHR ಅಂತ ಏನು ಹೇಳ್ತೀವಿ, ಅವರು ಕೆಲವೊಂದು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶೃಂಗಾರು, ಪ್ರಜ್ವಲು, ಅರ್ಕ ನಿರಂತರ, ಇವುಗಳನ್ನ ಕೂಡ ನಾವು ಬೇಸಾಯದಲ್ಲಿ ಅಳವಡಿಸಿಕೊಳ್ಬಹುದು. ಇದಲ್ದೇನೆ ಇನ್ನೂ ಒಂದು ತಳಿ ಇದೆ, ರಜತ ರೇಖಾ ಅಂತ ಹೇಳಿ, ಅದು ಕೂಡ ಸಿಂಗಲ್ಸ್. ಈ ಎಲ್ಲ ತಳಿಗಳು ಬಿಡಿ ಹೂವಿಗಾಗಿ ನಾವು ಬೆಳೆಸಬೇಕು. ಈ ಹೂವಿನ ಗಡ್ಡೆಗಳು ಆಯಾ ಸಂಶೋಧನಾ ಕೇಂದ್ರಗಳಲ್ಲಿ ಸಿಗ್ತವೆ, ಇಲ್ಲ ಅಂದ್ರೆ ಈ ತೋಟಗಾರಿಕಾ ಕಾಲೇಜುಗಳಲ್ಲಿ ಸಿಗ್ತವೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಸಿಗ್ತವೆ. ಅಂದ್ರೆ ಒಂದು ಒಳ್ಳೆ ಸೋರ್ಸ್ ನಿಂದ ನಾವು ಸಸಿಗಳನ್ನ ಪಡಿಬೇಕು. ಇನ್ನು ಡಬಲ್ಸ್ ತಳಿಗಳಲ್ಲಿ ಅಂದ್ರೆ ಬಹು ಸುತ್ತಿನ ದಳ ಹೊಂದಿರತಕ್ಕಂತಹ ತಳಿಗಳು, ಅವುಗಳನ್ನ ನಾವು ದಂಟು ಸಹಿತ ಕತ್ತರಿಸಿ ನಾವು ಈ ಪುಷ್ಪ ಗುಚ್ಛ ತಯಾರು ಮಾಡ್ಲಿಕ್ಕೆ ಅಥವಾ ಹೂದಾನಿಯಲ್ಲಿ ಇರಿಸಲಿಕ್ಕೆ ನಾವು ಬಳಸ್ತೀವಲ್ಲ, ಅದಕ್ಕೆ ಮುಖ್ಯವಾಗಿ ತಳಿಗಳಂತಂದ್ರೆ ಸುವಾಸಿನಿ ಅಂತ ಹೇಳಿ ಒಂದು ತಳಿ ಇದೆ, ಅದನ್ನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದವರು ಬಿಡುಗಡೆ ಮಾಡಿದ್ದಾರೆ. ಅದಲ್ದೇನೆ ವೈಭವ್ ಕೂಡ ಅವರೇ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಸುವಾಸಿನಿ, ವೈಭವ್ ಇವೆರಡು ತಳಿಗಳು IHR ಬಂದಂತಹ ತಳಿಗಳು. ಇದಲ್ದೇನೆ ಸ್ವರ್ಣರೇಖಾ ಅಂತ ಹೇಳಿ ಇನ್ನೊಂದು ತಳಿ ಇದೆ, ಅದು ಕೂಡ ಡಬಲ್ಸ್, ಅದನ್ನು ಕೂಡ ನಾವು ನಾಟಿಗೆ ಉಪಯೋಗಿಸಬಹುದು. ಓಹೋ. ಈ ರೀತಿಯಾಗಿ ನಮ್ಮ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಾವು ಯಾವ ರೀತಿಯಾದಂಥ ಬೇಸಾಯ ಮಾಡ್ತೀವಿ, ಯಾವ ಒಂದು ರೀತಿಯ ಹೂಗಳಿಗೆ ನಾವು ಬೇಡಿಕೆ ಇದೆ ಅದನ್ನು ನೋಡಿಕೊಂಡು ನಾವು ಸಿಂಗಲ್ಸ್ ಅಥವಾ ಡಬಲ್ಸ್ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೇಸಾಯ ಮಾಡಬಹುದು ಅಂತೀರಿ? ಹೌದು, ಹೌದು. ಆದರೆ ಗುಣಮಟ್ಟದ ಗಡ್ಡೆಗಳನ್ನು ಬಳಸೋದು ಬಹಳ ಮುಖ್ಯ, ಬಹಳ ಮುಖ್ಯ. ಅದು ಒಳ್ಳೆಯ ಸೋರ್ಸ್ನಿಂದ ನಾವು ಮೂಲದಿಂದ ತರಬೇಕು. ಯಾಕಂದ್ರೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಈ ಗಡ್ಡೆಗಳಲ್ಲಿ ಈ ನಿಮೆಟೋಡ್ಸ್ ಅಂತ ನಾನು ಹೇಳ್ತೀನಿ, ಆಮೇಲೆ ಜಂತು ರೋಗ, ಆ ಜಂತು ರೋಗ ಇದ್ದಂತಹ ಗಡ್ಡೆಗಳನ್ನು ತಂದು ನಾವು ನಾಟಿಗೆ ಉಪಯೋಗಿಸಿದ್ವಿ ಅಂದ್ರೆ ನಮ್ಮ ಜಮೀನಿಗೆ ಅದು ಪೂರ್ತಿ ವ್ಯಾಪಿಸಿಕೊಂಡು ಇಳುವರಿ ಮತ್ತು ಗುಣಮಟ್ಟ ಕಡಿಮೆ ಆಗ್ತದೆ. ಅದಕ್ಕಾಗಿನೇ ಒಳ್ಳೆ ಗುಣಮಟ್ಟದ ಗಡ್ಡೆಗಳನ್ನ ನಾವು ಆಯ್ಕೆ ಒಳ್ಳೆ ಮೂಲದಿಂದ ತರಬೇಕು, ಒಳ್ಳೆ ಮೂಲದಿಂದ ತರಬೇಕು. ಇನ್ನ ಮುಖ್ಯವಾಗಿ ನೀರು ಮತ್ತು ಗೊಬ್ಬರ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಈ ಸುಗಂಧ ರಾಜ ಹೂವಿನ ಬೆಳೆಯಲ್ಲಿ? ಮುಖ್ಯವಾಗಿ ಸಾಮಾನ್ಯವಾಗಿ ರೈತರು ಹರಿ ನೀರಾವರಿ ಪದ್ಧತಿನಲ್ಲೇ ಇದಕ್ಕೆ ನೀರು ಉಣಿಸ್ತಾರೆ, ಅದು ಬೋದು ಮತ್ತು ಕಾಲುವೆ ವಿಧಾನದಲ್ಲಿ. ಅದಕ್ಕೆ ಅಂತ ಒಂದು ಸಂದರ್ಭದಲ್ಲಿ ಈ ಮಣ್ಣಿನ ಗುಣಧರ್ಮ ನೋಡಿಕೊಂಡು 5-7 ದಿನಗಳವರೆಗೆ, ಅಂದ್ರೆ ಈಗ ಕಪ್ಪು ಮಣ್ಣಿದ್ರೆ ಸ್ವಲ್ಪ ಒಂದು ವಾರಕ್ಕೊಮ್ಮೆ, ಕೆಂಪು ಭೂಮಿ ಇದ್ರೆ ಮೂರಿಂದ ನಾಲ್ಕು ದಿವಸಕ್ಕೊಮ್ಮೆ ನಾವು ಹನಿ ನೀರಾವರಿಯನ್ನ ಅಳವಡಿಸ್ಕೊಳ್ಬಹುದು. ಇಲ್ಲಾಂತಂದ್ರೆ ಡ್ರಿಪ್ ಸಿಸ್ಟಮ್ ಅಂದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ನೀರಿನ ಉಳಿತಾಯ ಆಗ್ತದೆ ಮತ್ತೆ ನಮಗೆ ಗುಣಮಟ್ಟ ಚೆನ್ನಾಗಿ ಬರ್ತದೆ. ಹಾಗಾಗಿ ಡ್ರಿಪ್ ವಿಧಾನದಲ್ಲಿ ದಿನಕ್ಕೆ ಎರಡು ಬಾರಿ 10-15 ನಿಮಿಷ ನೀರು ಕೊಟ್ಟರೆ ಸಾಕು. ಇನ್ನು ಪೋಷಕಾಂಶಗಳನ್ನು ತಾವು ಈಗಾಗಲೇ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳಿದ್ರಿ, ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ತೀರ? ಹಾ, ಈಗಾಗಲೇ ನಾನು ಹೇಳಿದೆ ಇದರಲ್ಲಿ ಎರಡು ರೀತಿಯ ತಳಿಗಳು ಬರ್ತವೆ, ಒಂದು ಸಿಂಗಲ್ಸು ಒಂದು ಡಬಲ್ಸು. ಈ ಸಿಂಗಲ್ಸ್ ತಳಿಗಳಿಗೆ ಸಾರಜನಕ 40 ಕಿಲೋಗ್ರಾಂ, ರಂಜಕ 20 ಕಿಲೋಗ್ರಾಂ, ಪೊಟ್ಯಾಶ್ 20 ಕಿಲೋಗ್ರಾಂ ಅನ್ನ ಶಿಫಾರಸು ಮಾಡಲಾಗಿದೆ ಎಕರೆಗೆ. ಇನ್ನು ಡಬಲ್ಸಿಗೆ 80 ಕಿಲೋಗ್ರಾಂ ಸಾರಜನಕ, 60 ಕಿಲೋಗ್ರಾಂ ರಂಜಕ, 60 ಕಿಲೋಗ್ರಾಂ ಪೊಟ್ಯಾಶ್ ಇದನ್ನ ಶಿಫಾರಸು ಮಾಡಲಾಗಿದೆ. ಈ ನಾವು ಬಿತ್ತುವ ಮುಂಚೆನೆ ನಾವು ಕೊಟ್ಟಿಗೆ ಗೊಬ್ಬರವಂತೂ ಕೊಟ್ಟಿರ್ತೀವಿ. ಇನ್ನು ಈ ಶಿಫಾರಸು ಮಾಡಿದ ಸಾರಜನಕ ರಂಜಕ ಪೊಟ್ಯಾಶವನ್ನ ಅದರಲ್ಲಿ ಅರ್ಧ ಸಾರಜನಕವನ್ನ ಭೂಮಿಯ ಸಿದ್ಧತೆ ಮಾಡುವಾಗ ನಾವು ಕೊಡಬೇಕು. ಇನ್ನು ಉಳಿದಿದ್ದನ್ನ 6 ವಾರಗಳ ನಂತರ, ನಾಟಿ ಮಾಡಿದ 6 ವಾರಗಳ ನಂತರ ಇದನ್ನ ಉಳಿದ ಸಾರಜನಕವನ್ನ ಕೊಡಬೇಕು. ಇನ್ನು ಕಳೆ ನಿಯಂತ್ರಣ ಮಾಡಿ ತಿಂಗಳಿಗೊಮ್ಮೆ ಮಣ್ಣು ಏರಿಸಬೇಕು. ಇದು ಬಹಳ ಮುಖ್ಯವಾದಂತ ಒಂದು ಕೆಲಸ. ಕಳೆಗಳನ್ನ ತೆಗೆದು ಈ ಬೋಧನ ಏರಿಸ್ಬೇಕು ನಾವು, ಅಂದ್ರೆ ಈ ಗಡ್ಡೆಗೆ ಸಪೋರ್ಟ್ ಸಿಗ್ತದೆ, ಗಿಡಗಳು ಬಾಗುವುದಿಲ್ಲ ಬೀಳುವುದಿಲ್ಲ. ಆ ರೀತಿ ನಾವು ಮಣ್ಣಿನ ಒಂದು ಮಣ್ಣನ್ನ ಬದುವನ್ನ ಏರಿಸ್ತಾ ಇರ್ಬೇಕು ಅವಾಗವಾಗ, ಬುಡಕ್ಕೆ ಮಣ್ಣು ಹಾಕ್ತಾ ಇರ್ಬೇಕು. ಇದರಿಂದ ಒಳ್ಳೆ ಭದ್ರತೆ ಸಿಗುತ್ತೆ ಅದರಿಂದ ಅವು ಒಳ್ಳೆ ಬಲಿಷ್ಠವಾಗಿ ದಷ್ಟಪುಷ್ಟವಾಗಿ ಬೆಳೀತವೆ, ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ, ಒಳ್ಳೆ ಗುಣಮಟ್ಟದ ಹೂಗಳು. ಹೌದು, ಆಮೇಲೆ ಹೂದಂಟು ಬೀಳುವುದಿಲ್ಲ ಕೆಳಗಡೆ, ಬೀಳುವುದಿಲ್ಲ ಅದು ಬಹಳ ಮುಖ್ಯ. ವಿಶೇಷವಾಗಿ ನಮಗೆ ಕತ್ತರಿಸಿದ ಹೂಗಳನ್ನ ಮಾಡುವಾಗ ದಂಟುಗಳು ಚೆನ್ನಾಗಿರಬೇಕು, ಸ್ಟ್ರೇಟ್ ಆಗಿರ್ಬೇಕು. ಅದಕ್ಕಾಗಿ ಬುಡಕ್ಕೆ ಮಣ್ಣೇರಿಸೋದು ಬಹಳ ಮುಖ್ಯವಾದ ಕ್ರಮ. ಇನ್ನು ಸಸ್ಯ ಸಂರಕ್ಷಣೆ ಯಾವುದೇ ಒಂದು ಬೇಸಾಯದಲ್ಲಿ ಬಹಳ ಮುಖ್ಯವಾಗುತ್ತೆ. ಈ ಸುಗಂಧರಾಜ ಹೂವಿನ ಬೆಳೆನಲ್ಲಿ ಬರುವಂತಹ ಮುಖ್ಯವಾದ ಕೀಟಪೀಡಿಗಳು ಯಾವ್ಯಾವು ಅಂತೀರಿ? ಹಾ, ಇದರಲ್ಲಿ ಮುಖ್ಯವಾಗಿ ಕೀಟಗಳಂತಂದ್ರೆ ನಾವು ಥ್ರಿಪ್ಸ್ ಅಂತ ಹೇಳ್ತೀವಿ, ಸಸ್ಯ ಹೇನು, ದುಂಬಿ, ಶಲ್ಕ ಕೀಟ, ಬೂಸ್ಟು ತಿಗಣೆ. ಇನ್ನು ಮುಖ್ಯವಾಗಿ ಈ ಥ್ರಿಪ್ಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದು ಕಪ್ಪು ಬಣ್ಣದ ಸೂಕ್ಷ್ಮ ಕೀಟಗಳಿರ್ತವೆ. ಈ ಪ್ರೌಢಾವಸ್ಥೆ ಕೀಟಗಳು ಗಿಡದಿಂದ ಗಿಡಕ್ಕೆ ಹಾರ್ತವೆ, ಅದಕ್ಕಿಂತ ಮುಂಚೆ ಅವಸ್ಥೆಯ ಕೀಟಗಳು ಹಾರುವುದಿಲ್ಲ. ಪ್ರೌಢಾವಸ್ಥೆಗೆ ಬಂದಂತಹ ಕೀಟಗಳು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಾರ್ತವೆ. ಇವು ಹೂಗಳಲ್ಲೇ ರಸವನ್ನ ಹೀರ್ತವೆ, ಹೀಗಾಗಿ ಹೂ ಇಳುವರಿ ಕುಂಠಿತ ಆಗ್ತದೆ ಮತ್ತೆ ಹೂ ಬಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸರಿ, ಇನ್ನು ಇದರ ಹತೋಟಿಗಾಗಿ 2% ಹೊಂಗೆ ಎಣ್ಣನ್ನ ಸಿಂಪರಣೆ ಮಾಡಬಹುದು, ಅಥವಾ ಮೊನೋಕ್ರೋಟೋಫಾಸ್ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಸರಿ, ಅಥವಾ ಆಕ್ಸಿಡೆಮಟಾನ್ ಮಿಥೈಲ್ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ, ಇಲ್ಲ ಅಂತಂದ್ರೆ ಡೈಮಿಥೋಯೇಟ್ ಇದನ್ನ 1.7 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಬೇಕು. ಇದಲ್ದೇನೆ ನಾವು ಭೂಮಿಗೆ ಈ ಫೋರೇಟ್ ಅನ್ನ ಅಂದ್ರೆ 400 ಗ್ರಾಂ ಅನ್ನ ಪ್ರತಿ ಎಕರೆಗೆ ಹಾಕೋದ್ರಿಂದ ಈ ಥ್ರಿಪ್ಸು, ಮೈಟ್ಸು ಇತ್ಯಾದಿ ಒಂದು ಕೀಟಗಳನ್ನ ನಿಯಂತ್ರಣದಲ್ಲಿ ಇಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಸಸ್ಯ ಹೇನು ಅಂತ. ಹೌದು, ಇದರ ಒಂದು ಹಾವಳಿಯ ಲಕ್ಷಣಗಳು ಮತ್ತು ನಿಯಂತ್ರಣ ಕ್ರಮ ಹೇಗೆ ಅಂತೇಳಿ? ಇದು ಕೂಡ ಈ ರಸ ಇರುವಂತಹ ಒಂದು ಕೀಟ, ಇದಕ್ಕೆ ನಾವು ಎಫಿಡ್ಸ್ ಅಂತ ಹೇಳ್ತೀವಿ. ಹೌದು, 1% ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಇದನ್ನ ಸಿಂಪರಣೆ ಮಾಡೋದ್ರಿಂದ ಅದು 10-15 ದಿನ ಅಂತರದಲ್ಲಿ ಇದನ್ನ ಸಿಂಪರಣೆ ಮಾಡಬೇಕು. ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಥ್ರಿಪ್ಸಿಗೆ ಏನು ನಾವು ಸಿಂಪರಣೆ ಕ್ರಮ ಕೈಗೊಂಡಿರ್ತೀವಲ್ಲ ಅದು ಈ ಸಸ್ಯಹೀನನ್ನು ಕೂಡ ನಿಯಂತ್ರಣದಲ್ಲಿ ಮಾಡ್ತದೆ. ಇದಲ್ದೇನೆ ಇನ್ನು ದುಂಬಿ, ಈ ಹೂಗಳನ್ನ ಕೊರೆಯುವಂತ ಒಂದು ತಿನ್ನುವಂತ ಒಂದು ದುಂಬಿ, ಅದಕ್ಕೂ ಕೂಡ 1% ಬೇವಿನ ಎಣ್ಣೆಯನ್ನ ನಾವು ಸಿಂಪರಣೆ ಮಾಡಿ ನಿಯಂತ್ರಣದಲ್ಲಿ ಇಡಬಹುದು. ಇದಲ್ದಲೆ ಇನ್ಯಾವ ಕೀಟಗಳು ಬರ್ತವೆ? ಇನ್ನು 2 ಮುಖ್ಯವಾದಂತಹ ಕೀಟಗಳು ಅಂತಂದ್ರೆ ಒಂದು ಶಲ್ಕ ಕೀಟ, ಇದಕ್ಕೆ ನಾವು ಸ್ಕೇಲ್ಸ್ ಅಂತ ಹೇಳ್ತೀವಿ, ಅಂಟ್ಕೊಂಡಿರ್ತವೆ. ಇದು ತೆಳು ಶರೀರದ ಒಂದು ಕೀಟ, ಇದು ಕೂಡ ರಸವನ್ನ ಹೀರ್ತದೆ. ಇದು ಕೂಡ ನಾವು ಈ ಬೇವಿನ ಎಣ್ಣೆ ಮತ್ತೆ ಈ ಹೊಂಗೆ ಎಣ್ಣೆಯಿಂದ ಸಿಂಪರಣೆ ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದು. ಇದಲ್ದೆ ನಾನು ಈಗಾಗಲೇ ಹೇಳಿದೆ ಈ ಫೋರೇಟ್ ಹರಳುಗಳನ್ನ 400 ಗ್ರಾಂ ಪ್ರತಿ ಎಕರೆಗೆ ಹಾಕೋದ್ರಿಂದ ಇದರ ನಿಯಂತ್ರಣ ಸಾಧ್ಯ. ಇದಲ್ದೇನೆ ಡೈಮಿಥೋಯೇಟ್ ಅಂದ್ರೆ ರೋಗರ್ ಅಂತ ಏನು ಸಿಗ್ತದೆ ಮಾರ್ಕೆಟ್ ನಲ್ಲಿ, ಅದು ಕೂಡ ನಾವು ಸಿಂಪರಣೆ ಮಾಡಿ ಈ ಶಲ್ಕ ಕೀಟವನ್ನ ನಿಯಂತ್ರಣ ಮಾಡಬಹುದು. ಇದಲ್ದೇನೆ ಮುಖ್ಯವಾಗಿ ಈಗ ಸುಗಂಧರಾಜಿಗೆ ಕಾಡುವಂತ ಇನ್ನೊಂದು ಕೀಟ ಅಂತಂದ್ರೆ ಬೂಸ್ಟು ತಿಗಣೆ, ಇದಕ್ಕೆ ನಾವು ಮಿಲಿ ಬಗ್ಸ್ ಅಂತ ಹೇಳ್ತೀವಿ. ಇವು ಮೇಲೆಲ್ಲ ಬೂದಿ ತರದ ಒಂದು ಧೂಳು ತುಂಬಿಕೊಂಡಿರ್ತದೆ. ಇದು ಏನು ಔಷಧಿ ಹೊಡೆದ್ರು ಕೂಡ ಕಂಟ್ರೋಲ್ ಆಗುವಂತಹ ಒಂದು ಪರಿಸ್ಥಿತಿ ಒಳಗೆ ಇರುವುದಿಲ್ಲ. ಅದಕ್ಕಾಗಿ ನಾವು ಸಿಸ್ಟಮಿಕ್ ಅಂತ ಹೇಳ್ತೀವಲ್ಲ, ಅಂತ ಇನ್ಸೆಕ್ಟಿಸೈಡ್ ಅನ್ನ ನಾವು ಹೊಡಿಬೇಕು. ಅಂತರ್ವ್ಯಾಪಿ ಕೀಟನಾಶಕ ಅಂದ್ರೆ ಅದು ರಸವನ್ನು ಹೀರಿದಾಗ ಅದು ವಿಷ ಅದಕ್ಕೆ ತಗಲಿ ಅದು ಸಾಯ್ತದೆ, ಅಂದ್ರೆ ದೇಹದೊಳಗೆ ಪ್ರವೇಶ ಮಾಡಿ ಸಾಯ್ತದೆ. ಇದಕ್ಕೆ ನಾವು ಈಗ ಇದು ಕೂಡ ನಾವು ಶೇಕಡ ಒಂದರ ಬೇವಿನ ಎಣ್ಣೆಯನ್ನ ಸಿಂಪಡಣೆ ಮಾಡಬೇಕು, ಇಲ್ಲಾಂತಂದ್ರೆ ಡೈಮಿಥೋಯೇಟ್ ಅದನ್ನ 1.7 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಹೊಂಗೆ ಎಣ್ಣೆ ಶೇಕಡ 2ರ ಹೊಂಗೆ ಎಣ್ಣೆ. ಇದಲ್ದೇನೆ ಈ ಅಸಫೇಟ್ ಅಂತ ಏನು ಸಿಗ್ತದೆ ಮಾರ್ಕೆಟ್ನಲ್ಲಿ, ಕೀಟನಾಶಕ 1 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಈ ಬೂಸ್ಟ್ ತೆಗಣೆಯನ್ನ ನಿಯಂತ್ರಣದಲ್ಲಿರಬಹುದು. ಇನ್ನ ಈ ಸುಗಂಧರಾಜ ಬೆಳೆಗೆ ಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವು, ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಹೌದು, ಈಗ ಮುಖ್ಯವಾಗಿ ಇದಕ್ಕೆ ಬರತಕ್ಕಂತಹ ರೋಗ ಅಂದ್ರೆ ಸೊರಗು ರೋಗ. ಇದಕ್ಕೆ ನಾವು ವಿಲ್ಟ್ ಅಂತ ಹೇಳ್ತೀವಿ. ಗಿಡ ಒಂದ್ಸಲ ತಂತಾನೆ ಬಾಡ್ಲಿಕ್ಕೆ ಶುರು ಆಗ್ತದೆ, ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಶಿಲೀಂಧ್ರದಿಂದ ಬರತಕ್ಕಂತಹ ಒಂದು ರೋಗ. ಎಲೆ ಹೂದಂಟುಗಳ ಕುತ್ತಿಗೆ ಭಾಗ ಇತ್ಯಾದಿ ಕೊಳಿಲಿಕ್ಕೆ ಪ್ರಾರಂಭ ಆಗ್ತವೆ. ಒಮ್ಮೆ ಗಿಡ ತಂತಾನೆ ಸೊರಗ್ತದೆ ಅಂದ್ರೆ ಅದು ಒಣಗಕ್ಕೆ ಪ್ರಾರಂಭ ಆಗ್ತದೆ. ಈ ಹಾನಿಗೆ ಈಡಾದಂತಹ ಭಾಗ ಮುರಿದು ಬೀಳ್ತದೆ. ಸೊ ಹಿಂಗಾಗಿ ಈ ಕಣಗಳು ಇತರೆ ಗಿಡಗಳಿಗೆ ಕೂಡ ಹರಡುತ್ತವೆ. ಒಂದು ಗಿಡಕ್ಕೆ ರೋಗ ಬಂತು ಅಂದ್ರೆ ನಾವು ನೀರಿನ ಮುಖಾಂತರ ಆಗ್ಲಿ ಬೇರೆ ವಿಧಾನದಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು ಅದನ್ನು ಹರಡುತ್ತದೆ. ಹಾಗಾಗಿ ಇದು ಬಹಳ ನಿಯಂತ್ರಣದಲ್ಲಿ ಇಡುವ ಮಹತ್ವದ. ಇದಕ್ಕೆ ನಾವು 1% ಬೋಡೋ ದ್ರಾವಣನ ಡ್ರೆಂಚ್ ಮಾಡಬೇಕು, ಬುಡಕ್ ಹಾಕ್ಬೇಕು, ಗಿಡ ಸುತ್ತ ಹಾಕ್ಬೇಕು. ಯಾಕಂದ್ರೆ ಇದು ಶಿಲೀಂಧ್ರ ಮಣ್ಣಲ್ಲಿರುವಂತಹ ಶಿಲೀಂಧ್ರ, ಅದಕ್ಕಾಗಿ ನಾವು 1% ಬೋಡೋ ದ್ರಾವಣವನ್ನ ಮಣ್ಣಿಗೆ ಹಾಕ್ಬೇಕು. ಇದಲ್ದೇನೆ ಜೈನಬ್ ಅಂತ ಸಿಗ್ತದೆ ಮಾರ್ಕೆಟ್ನಲ್ಲಿ, 3 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಅದು ಕೂಡ ಮಣ್ಣಿಗೆ ಬೆರೆಸಬೇಕು. ಈ ರೀತಿ ಮಾಡೋದ್ರಿಂದ ಈ ಸೊರಗು ರೋಗವನ್ನು ನಿಯಂತ್ರಣ ಮಾಡಬಹುದು. ಇನ್ನು ಎರಡನೇದು ಗಡ್ಡೆ ಕೊಳೆಯುವ ರೋಗ. ನಾವು ಹಾಕಿದಂತ ಗಡ್ಡೆ ಕೊಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಥವಾ ಗಿಡಗಳು ಸ್ವಲ್ಪ ಬಲಿತ ಮೇಲೂ ಕೂಡ ತಳಗಡೆ ಗಡ್ಡೆಗಳು ಕೊಳಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ತೇವಾಂಶ ಹೆಚ್ಚಾದಾಗ ಈ ರೀತಿ ಕಾಣಿಸ್ಕೊಳ್ತದೆ, ಬೇರುಗಳು ಕೊಳಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದಕ್ಕೆ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಂದ್ರೆ, ನಾನು ಈಗಾಗಲೇ ಹೇಳಿದೆ, ಈ ನೀರು ಜಾಸ್ತಿ ಆದಾಗ ಈ ಗಡ್ಡೆಗಳು ಕೊಳಿತವೆ. ಹಾಗಾಗಿ ನೀರಿನ ನಿರ್ವಹಣೆಯನ್ನ ನಾವು ಮಾಡಬೇಕು, ನೀರು ಬಸಿದು ಹೋಗಂಗೆ ಮಾಡಬೇಕು. ಇನ್ನು ಇದಲ್ದೇನೆ ಅದೇ ರೀತಿ ಈ ಸೊರಗು ರೋಗಕ್ಕೆ ನಾವು ಹೇಳದಂಗೆ ಈ 1% ಬೋಡೋ ದ್ರಾವಣವನ್ನ ಈ ಸುತ್ತಲು ಹಾಕೋದ್ರಿಂದ ಇದು ಕೂಡ ಕಂಟ್ರೋಲ್ ಮಾಡಬಹುದು. ಇನ್ನು 3ನೇ ರೋಗ ಅಂತಂದ್ರೆ ಎಲೆ ಮೇಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗ ಇದು ಕೂಡ ನಾವು ಎಲೆ ಮೇಲೆ ಚುಕ್ಕೆಗಳಾಗಿ ಒಂದಕ್ಕೊಂದು ಜಾಸ್ತಿ ಆಗಿ ಎಲೆಗಳು ಒಣಗಲಿಕ್ಕೆ ಪ್ರಾರಂಭ ಆಗ್ತದೆ, ಇಳುವರಿ ಕುಂಠಿತ ಆಗ್ತದೆ, ಕ್ವಾಲಿಟಿ ಗುಣಮಟ್ಟ ಕಡಿಮೆ ಆಗ್ತದೆ. ಇದನ್ನು ಕೂಡ ನಾವು 1% ಬೋಡೋ ದ್ರಾವಣವನ್ನ ಸಿಂಪರಣೆ ಮಾಡೋದ್ರಿಂದ, ಇದು ನೆಲಕ್ಕೆ ಹಾಕೋದಿಲ್ಲ, ಅದೇ ಗಿಡಗಳಿಗೆ ಹಾಕ್ಬೇಕು, ಸಿಂಪರಣೆ ಮಾಡಬೇಕು. ಇದಲ್ದೇನೆ ನಾವು ಈ ಗಡ್ಡೆಗಳನ್ನ ಉಪಚಾರ ಮಾಡಿ ನಾವು ನಾಟಿ ಮಾಡಿದ್ರೆ ಇದರ ರೋಗ ಬರುವುದಿಲ್ಲ. ಗಡ್ಡೆಗಳನ್ನ ಟ್ರೈಕೋಡರ್ಮ ಹರ್ಜಿಯಾನಮ್ ಅಂತ ಏನ್ ಬರ್ತದೆ, ಅದು ಸೂಕ್ಷ್ಮಾಣುಜೀವಿ ಜೈವಿಕ ಶಿಲೀಂಧ್ರ ನಾಶಕ, ಅದು ಅಥವಾ ಸೋಡೋಮೋನಾಸ್ ಫ್ಲೋರೋಸೆನ್ಸ್ ಬ್ಯಾಕ್ಟೀರಿಯಾ ನಾಶಕ. ಇದನ್ನ ಉಪಚಾರ ಮಾಡೋದ್ರಿಂದ ಅಂದ್ರೆ 8 kg ಗಡ್ಡೆಗಳಿಗೆ 4 gram ಇದನ್ನ ನಾವು ಉಪಚರಿಸಿ ನಾವು ಈಗಾಗಲೇ ಅದನ್ನ ನಾಟಿ ಮಾಡಿದ್ರೆ ಈ ರೋಗಗಳು ಕಡಿಮೆ ಆಗ್ತವೆ. ಇದಲ್ದೇನೆ ಈ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂತಹ ಮ್ಯಾಂಕೋಜಬ್ ಶಿಲೀಂಧ್ರ ನಾಶಕ 3 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು, ಅಥವಾ ಕಾರ್ಬನ್ ಡೆಸಿಮ್ 1 gram ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಈ ರೀತಿಯಾಗಿ ಈ ಒಂದು ರೋಗಗಳನ್ನು ನಿಯಂತ್ರಣ ಮಾಡಬಹುದು. ಈ ಮೊದಲೇ ತಾವು ತಿಳಿಸಿದಂಗೆ ಈ ಜಂತು ಹುಳುಗಳ ಕಾಟನು ಕೂಡ ಈ ಸುಗಂಧರಾಜ ಬೆಳೆನಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿ. ಹೌದು ಹೌದು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಮುಖ್ಯವಾಗಿ ನಾವು ಸುಗಂಧರಾಜನಲ್ಲಿ ಬರ್ತಕ್ಕಂಥ ಮುಖ್ಯ ರೋಗ ಅಂತಂದ್ರೆ ಬೇರುಗಂಟು ಜಂತು ರೋಗ. ಇದಕ್ಕೆ ರೋಗ ಅಂತ ಹೇಳ್ತೀವಿ, ಆದ್ರೆ ಇದು ಬರೋದು ನಿಮೆಟೋಡ್ಸ್ದಿಂದ, ದುಂಡು ಹುಳುಗಳು, ಜಂತು ಹುಳುಗಳಿಂದ ಬರ್ತದೆ. ಈಗ ಮನುಷ್ಯನಲ್ಲಿ ಯಾವ ರೀತಿ ಜಂತುಗಳು ಆಗ್ತವೆ, ಅದೇ ರೀತಿ ಇದು ಈ ಸಸ್ಯಗಳಿಗೂ ಜಂತ ಆಗ್ತವೆ. ಬೇರಿನಲ್ಲಿ ಜಂತ ಆದಾಗ ಅದರದ್ದು ನೀರಿನ ಒಂದು ಹೀರಿಕೊಳ್ಳುವಿಕೆ, ಪೋಷಕಾಂಶ ತಗೊಳ್ಳಿಕೆ ಅದೆಲ್ಲ ಕಡಿಮೆ ಆಗ್ತದೆ. ಈ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ತದೆ, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಬೇರಿನಲ್ಲಿ ಗಂಟು ಕಾಣಿಸ್ತವೆ. ಇದು ನಮಗೆ ನೆಕೆಡಾಯಿಗೆ ಅಂದ್ರೆ ಬರಿಗಣ್ಣಿಗೆ ಕಾಣಿಸದೇ ಇದ್ರು ಕೂಡ ಅದನ್ನ ನಾವು ಒಂದು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದ್ರೆ, ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ನೋಡಿದಾಗ ನಮಗೆ ಜಂತುಗಳು ಓಡಾಡೋದು ಕಾಣಿಸ್ತವೆ. ಸೊ ಇದು ಬಹಳಷ್ಟು ಒಂದು ಬಾಧೆಯನ್ನು ಮಾಡತಕ್ಕಂತಹ ಒಂದು ರೋಗ. ಇದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ, ಬಿತ್ತನೆ ಪೂರ್ವ 120 kg ಬೇವಿನ ಹಿಂಡಿ ಪ್ರತಿ ಎಕರೆಗೆ ನಾವು ಹಾಕ್ಬೇಕು. ಬೇವಿನ ಹಿಂಡಿ ಹಾಕೋದ್ರಿಂದ 2 ಲಾಭ ಇದೆ. ಒಂದು ಜಂತು ರೋಗ ನಿಯಂತ್ರಣ, ಎರಡನೇದ್ದು ಅದು ಸಾವಯವ ಪದಾರ್ಥವನ್ನ ಸಾವಯವ ಗೊಬ್ಬರವಾಗಿ ನಮಗೆ ಉಪಯೋಗ ಬರ್ತದೆ. ಆದಷ್ಟು ರೈತರು ಇದನ್ನು ಉಪಯೋಗಿಸಬೇಕು. ಇದಲ್ದೇನೆ ಈಗಾಗಲೇ ಹೇಳದಂಗೆ ಟ್ರೈಕೋಡರ್ಮ ಹರ್ಜಿಯಾನಮ್ ಇದು ಕೂಡ ನಾವು ಮಣ್ಣಿಗೆ ಸೇರಿಸುವುದು. ಇದಲ್ದೇನೆ ಇನ್ನೊಂದು ಪೆಸಿಲೋಮೈಸಿಸ್ ಲಿಲಾಸಿನಸ್ ಅಂತ ಒಂದು ಸೂಕ್ಷ್ಮಾಣು ಜೀವಿ ಇದೆ. ಇದು ಬೇವಿನ ಹಿಂಡಿಯೊಂದಿಗೆ ನಾವು ಬರೆಸಿದ್ರೆ ಈ ಬೇರುಗಂಟು ಜಂತು ರೋಗದ ನಿಯಂತ್ರಣವನ್ನು ಮಾಡಬಹುದು. ಇದಲ್ದನೆ ಈ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಕಾರ್ಬೋಫಿರಾನ್ 3G ಅಂತ ಏನ್ ಹೇಳ್ತೀವಿ, ಅದನ್ನ 8 kg ಪ್ರತಿ ಎಕರೆಗೆ ಬಿತ್ತನೆ ಪೂರ್ವ ಹಾಕಬೇಕು. ಇಲ್ಲ ಅಂತಂದ್ರೆ ಅವಾಗವಾಗ ನಮಗೆ ಜಂತು ರೋಗ ಕಾಣಿಸಿಕೊಂಡಾಗೂ ಕೂಡ ಇದನ್ನ ಹಾಕಿ ಈ ಜಂತು ರೋಗ ನಿಯಂತ್ರಣವನ್ನ ಮಾಡಬೇಕು. ಇನ್ನ ಈ ಸುಗಂಧರಾಜ ಬೆಳೆಯ ಕೊಯ್ಲಿನ ಬಗ್ಗೆ ಮತ್ತೆ ಇಳುವರಿ ಪ್ರಮಾಣದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಹಾ, ಮಾಡಿಕೊಡ್ತೇನೆ. ಇದು ನಾಟಿ ಮಾಡಿದ 3-3.5 ತಿಂಗಳ ನಂತರ ಹೂ ಪ್ರಾರಂಭ ಆಗ್ತದೆ. ಇದು ಸುಗಂಧರಾಜ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಇದು ಒಂಥರ ಕಬ್ಬಿದ್ದಂಗೆ. ಈ ಕಬ್ಬನ್ನ ಒಂದ್ಸಲ ನಾಟಿ ಮಾಡಿದ್ರೆ 2 or 3 ಕೂಳೆ ಬೆಳೆಯನ್ನ ನಾವು ತಗೋತೀವಲ್ಲ, ಅದೇ ರೀತಿ ಕೆಲವು ರೈತರು ಕಬ್ಬು ಬಿಡ್ಲಿಕ್ಕೆ ಒಂದ್ ಸ್ವಲ್ಪ ತಾತ್ಸಾರ ಮಾಡ್ತಾರೆ, ಕಬ್ಬು ಈಸಿ ಕ್ರಾಪ್ ಅಂತ. ಹಂಗೆ ಈ ಸುಗಂಧರಾಜ ಕೂಡ ನಾವು ಒಂದ್ಸಲ ನಾಟಿ ಮಾಡಿದ್ರೆ ಸಾಕು, 2 or 3 ಕೂಳೆ ಬೆಳೆಯನ್ನ ತಗೋಬಹುದು. ಹಾಗಾಗಿ ಈ ವರ್ಷ ಪೂರ್ತಿ ಇದು ಹೂ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹೆಚ್ಚು ಹೂಗಳನ್ನ ನಾವು ಜುಲೈ ನಂತರ ಬರ್ತದೆ, ಜುಲೈ ನಂತರ ಸ್ವಲ್ಪ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಮತ್ತೆ ಹೆಚ್ಚಾಗ್ತದೆ, ಆಮೇಲೆ ನವೆಂಬರ್ ಡಿಸೆಂಬರ್ ನಲ್ಲಿ ಮತ್ತೆ ಕಡಿಮೆ ಆಗ್ತದೆ. ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಾಗ ಇಳುವರಿ ಜಾಸ್ತಿ ಬರ್ತದೆ. ಇದನ್ನ ನಾವು ವರ್ಷ ಪೂರ್ತಿ ಆದಾಯವನ್ನು ಪಡೆಯಬಹುದು. ಇನ್ನು ಇದನ್ನ ಈ ಕೊಯ್ಲು ಮಾಡೋದು ಬಿಡಿ ಹೂವಾಗಿ ಮೊಗ್ಗಿನ ಅವಸ್ಥೆಯಲ್ಲಿ ಅಥವಾ ಪೂರ್ತಿ ಅರಳಿದ ಹೂಗಳನ್ನ ನಾವು ಕೊಯ್ಲು ಮಾಡಬೇಕು. ಅಂದ್ರೆ ನಮ್ಮ ಮಾರುಕಟ್ಟೆ ಎಷ್ಟು ದೂರ ಇದೆ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಕೆಲವರು ಈಗ ಬಿಡಿ ಹೂಗಳನ್ನ ಪೂರ್ತಿ ಅರಳಿದ ಬಿಡ್ತಾರೆ, ಅವರಿಗೆ ಅರಳಿದ ಹೂಗಳನ್ನು ಕೊಡಬೇಕು, ಇಲ್ಲ ಅಂದ್ರೆ ಮೊಗ್ಗಿನ ಅವಸ್ಥೆಯೊಳಗೆ ನಾವು ಕಟಾವ್ ಮಾಡಬೇಕು. ಇನ್ನು ದಂಟು ಸಹಿತ ಕತ್ತರಿಸಿದ ಹೂಗಳಿಗೆ ಈ ಹೂ ತೆನೆಯಲ್ಲಿ ಕೆಳಗಿನ 1 or 2 ಜೊತೆ ಹೂಗಳು ಅವು ಅರಳಿರಬೇಕು. ಅಂತ ಒಂದು ಅವಸ್ಥೆಯಲ್ಲಿ ದಂಟನ್ನ ಪೂರ್ತಿ ಬುಡದಕ್ಕೆ ಕಟ್ ಮಾಡಬೇಕು, ಅದನ್ನ ಕಟ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ನಾವು ಕಳಿಸ್ಬೇಕು. ಅಂದ್ರೆ ಮೇಲಿನ ಹೂಗಳನ್ನು ಮೊಗ್ಗಿನ ರೂಪದಲ್ಲಿ ಇರಬೇಕು, ಕೆಳಗಿನ 1 or 2 ಜೊತೆಗಳು ಮಾತ್ರ ಅರಳಿರಬೇಕು. ಆ ಒಂದು ಅವಸ್ಥೆಯಲ್ಲಿ ಕಟ್ ಮಾಡಿದಾಗ ಅದು ಹೂದಾನೆಯಲ್ಲಿ ಬಹಳ ದಿವಸ ಬಾಳ್ತದೆ. ಹಾಗಾಗಿ ಈ ಅವಸ್ಥೆಯಲ್ಲಿ ನಾವು ಇದನ್ನ ಕಟ್ ಮಾಡಬೇಕು. ಇನ್ನು ನೀವು ಕೇಳದಂಗೆ ಇಳುವರಿ, ಇಳುವರಿ ಬಹಳ ಮುಖ್ಯವಾದದ್ದು. ಈ ಸಿಂಗಲ್ ಸ್ಥಳೀಯನಲ್ಲಿ ಎಕರೆಗೆ 4-5 ಟನ್ ಹೂ ಬರ್ತದೆ. ಇನ್ನು ಡಬಲ್ಸ್ ನಲ್ಲಿ ನಾವು ದಂಟು ಸಹಿತ ನಾವು ಕತ್ತರಿಸ್ತೀವಲ್ಲ, ಇಲ್ಲಿ ಸಂಖ್ಯೆ ಮುಖ್ಯ. 40,000-60,000 ಹೂ ದಂಟು ಪ್ರತಿ ಎಕರೆಗೆ ಬರ್ತದೆ. ಇನ್ನು ಪ್ಯಾಕಿಂಗ್ ಬಗ್ಗೆ ಹೇಳಬೇಕು ಅಂತಂದ್ರೆ ಕೆಲವು ಸಂದರ್ಭ ದೂರದ ಪ್ರದೇಶಗಳಿಗೂ ಸಾಗಿಸಬೇಕಾಗುತ್ತೆ. ಹೌದು, ಅಂತ ಸಂದರ್ಭದಲ್ಲಿ ಪ್ಯಾಕಿಂಗ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಈ ಬಿದಿರು ಬುಟ್ಟಿನಲ್ಲಿ ಈ ಸುಗಂಧರಾಜವನ್ನ ಬಿಡಿ ಹೂವಿಗಾಗಿ ಪ್ಯಾಕ್ ಮಾಡ್ತಾರೆ. ಬಿದಿರು ಬುಟ್ಟಿನಲ್ಲಿ ಒಳಗಡೆ ಗೋಣಿ ಚೀಲದ ಒಂದು ತಟ್ಟನ್ನ ಅದನ್ನ ಹಾಕಿ ಪದರನ್ನು ಹಾಕಿ ಅದರಲ್ಲಿ ನಾವು ಬಿಡಿ ಹೂಗಳನ್ನ ಪ್ಯಾಕ್ ಮಾಡಿ ಕವರ್ ಮಾಡಿ ಕಳಿಸ್ತಾರೆ. ಇಲ್ಲ ದೂರದ ಮಾರುಕಟ್ಟೆಗೆ ನಾವು ಕಳಿಸ್ಬೇಕು, ಅದು ಕಟ್ ಫ್ಲವರ್ ಅಂದ್ರೆ ದಂಟು ಸಹಿತ ಹೂಗಳನ್ನ ಕಟ್ ಮಾಡಬೇಕಾದಾಗ ನಾವು ಹೂಗಳನ್ನ ಕಟ್ ಮಾಡಿ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿ ಹೂವಿನ ಭಾಗಕ್ಕೆ ನಾವು ನ್ಯೂಸ್ ಪೇಪರ್ ವರ್ತಮಾನ ಪತ್ರಿಕೆಯನ್ನ ಸುತ್ತಿ ಈ CFB ಬಾಕ್ಸಸ್ ಅಂತ ಬರ್ತಾವ, ಕಾರ್ಡ್ ಬೋರ್ಡ್ ಬಾಕ್ಸಸ್, ಆ ಬಾಕ್ಸ್ ನಲ್ಲಿ ಪ್ಯಾಕ್ ಮಾಡಿ ಅದನ್ನ ಕಳಿಸೋದು ದೂರದ ಮಾರುಕಟ್ಟೆಗೆ ಕಳಿಸಕ್ಕೆ ಯೋಗ್ಯ. ಇನ್ನು ಹತ್ತಿರದ ಮಾರುಕಟ್ಟೆಗೆ ಕಳಿಸ್ಬೇಕಂದ್ರೆ ಬಕೆಟ್ ನಲ್ಲಿ ನೀರಿಸಿ ಆ ದಂಟುಗಳನ್ನು ಇರಿಸಿ ಲೋಕಲ್ ಮಾರ್ಕೆಟಿಗೆ ಕಳಿಸಬಹುದು. ಅಂದ್ರೆ ನಾವು ಬೆಳೆ ಬೆಳೆಯೋದು ಎಷ್ಟು ಮುಖ್ಯನೋ ಅವುಗಳನ್ನ ಕೊಯ್ಲೋತ್ತರ ನಿರ್ವಹಣೆ ಮಾಡೋದು ಮತ್ತು ಕೊಯ್ಲೋತ್ತರ ನಿರ್ವಹಣೆ ಬಹಳ ಮುಖ್ಯ. ಬಹಳ ಮುಖ್ಯವಾದ ಸಾಕಷ್ಟು ನಾವು ಹೂಗಳನ್ನ ಈ ಕೊಯ್ಲೋತ್ತರ ನಿರ್ವಹಣೆಯಲ್ಲಿ ನಾವು ಕಳ್ಕೊಳ್ತೀವಿ. ಎಷ್ಟೊಂದು ಕಷ್ಟಪಟ್ಟಿರ್ತೀವಿ, 30% ಅಂತ ಹೇಳ್ತೀವಿ ನಾವು. 30% ಹೂಗಳು ಹಾಳಾಗೋದು ಈ ಕೊಯ್ಲೋತ್ತರ ನಿರ್ವಹಣೆಯನ್ನ ಸರಿಯಾಗಿ ಮಾಡದೇ ಇರೋದು. ಹಾಗಾಗಿ ಈ ಕೊಯ್ಲೋತ್ತರ ನಿರ್ವಹಣೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು. ಮಾರುಕಟ್ಟೆಗೆ ಸರಿಯಾದ ರೀತಿಯಲ್ಲಿ ಸಾಗಿಸೋದು ಬಹಳ ಮುಖ್ಯ. ಬಹಳ ಮುಖ್ಯ, ಅಲ್ಲಿ ಅವು ತಾಜಾ ಆಗಿರಬೇಕು. ಹೌದು, ಚೆನ್ನಾಗಿದ್ದಾಗ ವ್ಯಾಪಾರಸ್ಥರು ಒಳ್ಳೆ ಬೆಲೆಯನ್ನು ಕೊಟ್ಟುಕೊಳ್ಳುತ್ತಾರೆ, ಗ್ರಾಹಕ ಅದನ್ನ ನೋಡಿದಾಗ ಖುಷಿಯಿಂದ ತಗೋಬೇಕು. ಮತ್ತೆ ಈ ಹೂವಿನಂಗೆ ವಿಶೇಷವಾದ ಮಾರುಕಟ್ಟೆಗಳು ಕೂಡ ಇದಾವೆ ಈಗ. ಹೌದು ಹೌದು, ಕೆಲವೊಂದು ಮಾರುಕಟ್ಟೆಗಳು ಹೂವಿನ ಮಾರಾಟಕ್ಕೆ ಹೆಚ್ಚು ಜನಪ್ರಿಯವಾಗಿರುತ್ತೆ. ಹೌದು, ಪ್ರತಿಯೊಂದು ಈಗ ಜಿಲ್ಲೆನಲ್ಲಿ ಈಗ ಒಂದು ಮಾರುಕಟ್ಟೆಯ ವ್ಯವಸ್ಥೆಯನ್ನ ಈ ಸರ್ಕಾರದವರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಈಗಾಗಲೇ ನಿಮ್ಗೆ ಬೆಂಗಳೂರಿನಲ್ಲಿ ಈಗ ಹೆಂಗೆ ಐಫ್ಯಾಬ್ ಅಂತ ಇದೆಯಲ್ಲ, ಅಂತಾರಾಷ್ಟ್ರೀಯ ಪುಷ್ಪ ಮಾರುಕಟ್ಟೆ, ಪುಷ್ಪ ಹರಾಜು ಕೇಂದ್ರ, ಅದೇ ರೀತಿ ಬೆಳಗಾಂನಲ್ಲಿ ಆಗ್ತಾ ಇದೆ. ಇದಲ್ದೇನೆ ಈ ಮುಂಬೈನಲ್ಲಿ ದೆಹಲಿನಲ್ಲಿ ಬಹಳಷ್ಟು ಡಿಮಾಂಡ್ ಇದೆ. ಲೂಸ್ ಫ್ಲವರ್ಸ್ಗೆ, ಬಿಡಿ ಹೂಗಳಿಗೂ ಕೂಡ ಡಿಮಾಂಡ್ ಇದೆ. ಈ ದಂಟು ಸಹಿತ ಕತ್ತರಿಸಿದ ಹೂಗಳಿಗೆ ಕೂಡ ಸಾಕಷ್ಟು ಬೆಲೆ ಇದೆ. ಇನ್ನ ಈ ಒಂದು ಬೆಳೆನಲ್ಲೂ ಕೂಡ ಕೂಳೆ ಬೆಳೆಯನ್ನು ತೆಗೆದುಕೋಬಹುದು ಅಂತ ತಾವು ತಿಳಿಸಿ. ಹೌದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀವಿ. ಹೌದು, ಈಗಾಗಲೇ ನಾನು ಹೇಳ್ದಂಗೆ ಈ ಒಂದ್ಸಲ ನಾಟಿ ಮಾಡಿದ್ಮೇಲೆ ನಾವು ಇದರಿಂದ 2 or 3 ಕೂಳೆ ಬೆಳೆಯನ್ನ ಪಡೆಯಬಹುದು. ಅಂದ್ರೆ ರೈತರಿಗೆ ಒಂದೊಂದ್ಸಲ ಅನಿಸುತ್ತೆ ನಾವು ಪ್ರತಿ ಸಲನೂ ತೆಗಿಬೇಕು ಹಾಕ್ಬೇಕು ಅಂತ ಏನಿಲ್ಲ, ನೀವು ಒಂದ್ಸಲ ನಾಟಿ ಮಾಡಿದ್ರೆ 2-3 ಅದನ್ನ ಅಲ್ಲೇ ಇಡಬಹುದು, ಅದರಿಂದ ನೀವು ಇಳುವರಿನ ಪಡೆಯಬಹುದು. ಇನ್ನು ಮುಖ್ಯ ಬೆಳೆ ಆದ್ಮೇಲೆ ಒಂದು ವರ್ಷ ಆದ್ಮೇಲೆ ಹೂ ಸಂಪೂರ್ಣ ಕೊಯ್ಲಾದ ನಂತರ ದಂಟುಗಳನ್ನ ನೆಲಮಟ್ಟಕ್ಕೆ ಕತ್ತರಿಸಬೇಕು. ಕತ್ತರಿಸಿ ನಾರ್ಮಲ್ ಆಗಿ ನಾವು ಏನು ಸಾರಜನಕ ರಂಜಕ ಪೊಟ್ಯಾಶು ಕೊಟ್ಟಿಗೆ ಗೊಬ್ಬರ ನಾವು ಶಿಫಾರಸು ಮಾಡಿದ್ವಲ್ಲ ಆ ರೀತಿ ನಾವು ಈ ಬೆಳೆಗಳಿಗೆ ಪೋಷಕಾಂಶಗಳನ್ನ ನೀರನ್ನ ಕೊಡ್ತಾ ಹೋದ್ರೆ 2-3 ವರ್ಷ